ಅತಿಮ ಶ್ರೀಗಳ ಸುಕೃತ ವಿದ್ಯರ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ಅಕಳಂಕ ಮಹಿಮರ ಅಪ್ರತಿಮ ಶ್ರೀಗಳ ಸುಕೃತ ವಿದ್ಯರ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ಸಕಲ ಕಲೆಗಳ ಭೂಮಿ ಭಾವಿ ತಾತ್ಪರ ಭೂಮಿ ಸಕಲ ಕಲೆಗಳ ಭೂಮಿ ಭಾವಿ ತಾತ್ಪರ ಭೂಮಿ ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ ನಲಿವ ಭೂಮಿ ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ ನಲಿವ ಭೂಮಿ ನನ್ನದಿರು ನನ್ನದು ನನ್ನದಿರು ನನ್ನದು ಈ ಭರತ ಭೂಮಿ ಈ ಭರತ ಭೂಮಿ ಮಹಿಮರ ಪ್ರತಿಮ ತೇಜಸ್ವಿಗಳ ಸುಕೃತ ವಿದ್ಯರ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ಅಕಳಂಕ ಮಹಿಮರ ಪ್ರತಿಮ ತೇಜಸ್ವಿಗಳ ಸುಕೃತ ವಿದ್ಯರ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ದಿವ್ಯ ಭೂಮಿ ಸಕಲ ಕಲೆಗಳ ಭೂಮಿ ಭಾವಿ ತಾತ್ಪರ ಭೂಮಿ ಸಕಲ ಕಲೆಗಳ ಭೂಮಿ ಭಾವಿ ತಾತ್ಪರ ಭೂಮಿ ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ ನಲಿವ ಭೂಮಿ ಪ್ರಕೃತಿ ದೇವತೆ ಒಲಿದು ನಲಿವ ಭೂಮಿ ನಲಿವ ಭೂಮಿ ಪರಮಾರ್ಥವೆಂಬುದು ಇನ್ನೊಂದು ಬೇಕೇ ತಕೋ ಪರಮಾರ್ಥವೆಂಬುದು ಇನ್ನೊಂದು ಭರತ ಭೂಮಿಯ ಸೇವೆ ಸಾಲದೇನೋ ಸಾಲದೇನೋ ಭರತ ಭೂಮಿಯ ಸೇವೆ ಸಾಲದೇನೋ ಸಾಲದೇನೋ ನನ್ನದಿದು ನನ್ನದಿ ಭರತ ಭೂಮಿ ನನ್ನದಿದು ನನ್ನದಿ ಭರತ ಭೂಮಿ ನನ್ನದಿದು ನನ್ನದಿ ಭರತ ಭೂಮಿ ನನ್ನದಿದು ನನ್ನದಿ ಭರತ ಭೂಮಿ ನನ್ನದಿದು ನನ್ನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ವರ್ಷ ಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಗೆ ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಗೆ ಲಾಗಿನ್ ಆಗಿ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಕೇಳುಗರೆ, ನಾಳೆ ಸಂಜೆ 5 ಗಂಟೆಯಿಂದ 6:37 ನಂತರ 6:50 7 ಗಂಟೆಯವರೆಗೆ ಶಬರಿಮಲೆಯಲ್ಲಿ ನಡೆಯಲಿರುವ ಮಕರ ಜ್ಯೋತಿ ದರ್ಶನದ ವೀಕ್ಷಕ ವಿವರಣೆ ದೂರದರ್ಶನ ಚಂದನ ವಾಹಿನಿಯ ಸಹಯೋಗದಲ್ಲಿ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯುತ್ತಿರುವ 26ನೇ ರಾಷ್ಟೀಯ ಯುವಜನೋತ್ಸವದ ವಿವಿಧ ಕಾರ್ಯಕ್ರಮಗಳ ಪ್ರತ್ಯಕ್ಷ ವರದಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ ಹಾಗೂ ಜನಪದ ಗೀತೆ ಮೂಡಿಬರಲಿದೆ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು ಎಚ್ಐವಿ ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ ಎಚ್ಐವಿ ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾವಿನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಕೇಶವರೆಡ್ಡಿ ಅವರೇ. ನಮಸ್ಕಾರ ಸರ್. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು. ವಿಶೇಷವಾಗಿ ಈ ಬೆಂಗಳೂರು ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ತುಮಕೂರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾವನ್ನು ಯಥೇಚ್ಛವಾಗಿ ಬೆಳೀತಾರೆ. ಮುಖ್ಯವಾಗಿ ಈ ಒಂದು ಚಳಿಗಾಲದಲ್ಲಿ, ಅದು ವಿಶೇಷವಾಗಿ ಹೂ ಬಿಡುವಂಥ ಸಮಯದಲ್ಲಿ ಹಲವಾರು ಕೀಟರೋಗಗಳು ಈ ಮಾವನ್ನು ಬಾಧಿಸ್ತವೆ. ತಾವಿವತ್ತು ನಮ್ಮ ರೈತ ಬಾಂಧವರ ಒಂದು ಹಿತದೃಷ್ಟಿಯಿಂದ ಈ ಮಾವಿನ ಬೆಳೆಯನ್ನು ಬಾಧಿಸುವಂಥ ಪ್ರಮುಖವಾದಂಥ ಕೀಟಪೀಡೆಗಳು ಮತ್ತು ರೋಗಗಳು, ಅವುಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಾವು ಕೀಟಗಳಿಗೆ ಬಂದರೆ ಯಾವ್ಯಾವ ಕೀಟಗಳು ಹೆಚ್ಚಾಗಿ ಈ ಮಾವಿನ ಬೆಳೆಯನ್ನು ಬಾಧಿಸ್ತವೆ ಅಂತೀರಿ? ಮಾವಿನಲ್ಲಿ ಪ್ರಮುಖವಾಗಿ 4 ಕೀಟಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಜೋನೆ ಅಂತ ಕರೀತಾರೆ, ಅಂದರೆ ಜಿಗಿಹುಳು ಅಂತ ರೈತರು ಜೋನೆ ಅಂತ ಕರೆಯೋದುಂಟು. ಮತ್ತೆ ಅದು ಬಿಟ್ಟರೆ ನಿಮಗೆ ಕಾಂಡಕೊರಕ ಅಂತ ಬರ್ತದೆ, ಅದಾದ್ಮೇಲೆ ಹಣ್ಣಿನ ನೊಣ ಅಂತ ಬರ್ತದೆ. ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಯಥೇಚ್ಛವಾಗಿ ಬರ್ತಕ್ಕಂಥದ್ದು. ಮತ್ತೆ ವಾಟೆ ಕೊರಕ. ಈ 4 ಕೀಟಗಳಿಂದ ಮಾವಿನಲ್ಲಿ ಸುಮಾರು 60-70% ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಈ ಜೋನೆ ವಿಷಯಕ್ಕೆ ಬಂದ್ರೆ, ಅಂದ್ರೆ ಜಿಗಿಹುಳು ವಿಷಯಕ್ಕೆ ಬಂದ್ರೆ, ಇದು ನಸು ಹಳದಿ ಬಣ್ಣದ ಕೀಟಗಳಾಗಿದ್ದು ಮುಖ್ಯವಾಗಿ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಇವು ಹೂ ಬಿಡುವ ಸಮಯದಲ್ಲಿ ಈ ಹೂ ಮತ್ತು ಹೂ ಗೊಂಚಲಿನ ದೇಟಿನ ಮೇಲೆ ಮೊಟ್ಟೆ ಇಡ್ತಕ್ಕಂಥದ್ದು. ಈ ರೀತಿ ಮೊಟ್ಟೆ ಇಟ್ಟ ಮೇಲೆ ಇದರಿಂದ ಮರಿ ಹುಳ ಬಂದ್ಮೇಲೆ ಅದನ್ನ ಅಪ್ಸರೆ ಅಂತ ಕರಿತೀವಿ. ಈ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಈ ರಸ ಇರೋದ್ರಿಂದ, ಹೂ ಗೊಂಚಲಿನಿಂದ ರಸ ಇರೋದ್ರಿಂದ ಅವೆಲ್ಲ ಬಾಡಿ, ಹೂಗಳು ಬಾಡಿಬಿಟ್ಟು ಉದುರ್ತಕ್ಕಂಥದ್ದು. ಇದರಿಂದ ತುಂಬಾ ಹಾನಿ, ಅಂದ್ರೆ ಸರಿಸುಮಾರು 20-60% ಶೇಕಡ ಹಾನಿ ಉಂಟು ಮಾಡ್ತಕ್ಕಂಥದ್ದು. ಮತ್ತೆ ಈ ಕೀಟಗಳು ಈ ಅಂಟಂಟಾದ ಸಕ್ಕರೆ ಅಂಶವನ್ನು ಹೊರಹಾಕೋದ್ರಿಂದ ಈ ಎಲೆಗಳ ಮೇಲೆಲ್ಲ ಒಂಥರ ಈ ಶೂಟಿ ಮೋಲ್ಡ್ ಅಂತ ಹೇಳ್ತೀವಿ, ಕಪ್ಪು ಬಣ್ಣದ ಶಿಲೀಂಧ್ರ ಬೆಳ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಉಂಟು ಮಾಡ್ತಕ್ಕಂಥದ್ದು. ಇದರಿಂದ ಗಿಡದ ಬೆಳವಣಿಗೆಯು ಕುಂಠಿತವಾಗುತ್ತದೆ. ಅದರಿಂದ ಮತ್ತೆ ಈ ಪೀಚ್ ಅಂತ ಹೇಳ್ತೀವಲ್ಲ, ಪೀಚು ಕಾಯಿಗಳು ಉದುರೋದಕ್ಕಂಥದ್ದು ಜಾಸ್ತಿ ಆಗ್ತದೆ. ಇದರಿಂದ ಹೆಚ್ಚಿಗೆ ಹಾನಿ ಉಂಟಾಗೋದ್ರಿಂದ ಇದಕ್ಕೆ ನಾವು ಕ್ರಮಗಳು, ನಿರ್ವಹಣಾ ಕ್ರಮಗಳನ್ನು ತಗೋಬೇಕಾಗತ್ತೆ. ಅಂದ್ರೆ ಏನು ನಿರ್ವಹಣಾ ಕ್ರಮಗಳನ್ನು ಮುಖ್ಯವಾಗಿ ಅನುಸರಿಸಬಹುದು ಅಂತೀರಿ? ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂದ್ರೆ ಬೇಸಾಯ ಕ್ರಮಗಳು. ಅದರಲ್ಲಿ ಸಾಮಾನ್ಯವಾಗಿ ಇವನ್ನ ನಾವು ಜುಲೈ ಅಲ್ಲಿ ಮಾಡಬೇಕಾಗುತ್ತದೆ. ಅಂದ್ರೆ ಸವರುವಿಕೆ ಅಂದ್ರೆ ಈ ಕೊಯ್ಲು ಆದ್ಮೇಲೆ, ಕೊಯ್ಲು ಆದ ನಂತರ. ಅಂದ್ರೆ ಇತ್ತೀಚೆಗೆ ರೈತರು ಈ ದಟ್ಟವಾಗಿ ಗಿಡಗಳನ್ನ ಹಾಕ್ತಕ್ಕಂಥದ್ದು, ಅಂದ್ರೆ ಮೊದಲು ನಾವು 20 ವರ್ಷದ ಹಿಂದ್ಗಡೆ ತಗೊಂಡ್ರೆ 10x10 meter ಒಂದು ಗಿಡ ಹಾಕ್ತಿದ್ರು, ಅಂದ್ರೆ ಎಕರೆಗೆ 40 ಗಿಡ ಹಾಕ್ತಿದ್ರು. ಇವಾಗ ಸ್ವಲ್ಪ ಕಮರ್ಷಿಯಲ್ ಆಗಿ ರೈತರು ಯೋಚನೆ ಮಾಡೋದ್ರಿಂದ ಈಗ 7x7 meter ಹಾಕ್ತಕ್ಕಂಥದ್ದು, ಅಂದ್ರೆ ಸರಿಸುಮಾರು 160 ಗಿಡ ಒಂದು ಎಕರೆಗೆ ಕೂರಿಸ್ತಕ್ಕಂಥದ್ದು. ಈ ರೀತಿ ದಟ್ಟವಾಗಿ ಬೆಳೆಯೋದ್ರಿಂದ ಈ ಗಿಡಗಳ ಯಥೇಚ್ಛ ರೆಂಬೆಗಳು ಹೆಚ್ಚಾಗಿರೋದ್ರಿಂದ ಇದನ್ನ ಕೀಟಗಳ ಸಂತಾನೋತ್ಪತ್ತಿಗೆ ಒಂಥರ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಈ ಸವರುವಿಕೆಯಿಂದ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಕೊಯ್ಲಿನ ನಂತರ ಈ ಹೆಚ್ಚಾಗಿರ್ತಕ್ಕಂಥ ಬ್ರಾಂಚಸ್ ಅಂತ ಹೇಳ್ತೀವಲ್ಲ ಕೊಂಬೆಗಳನ್ನ ತೆಗೆಯೋದ್ರಿಂದ ಈ ಇದನ್ನ ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಇದು ಯಾವ ರೀತಿ ಮಾಡಬೇಕಂದ್ರೆ ಸವರುವಿಕೆ ಮಾಡಿದ ನಂತರ ಇದಕ್ಕೆ ಒಂದು ಮುಲಾಮು ಹಚ್ಚಬೇಕಾಗತ್ತೆ. ಮುಲಾಮ್ ಅಂದ್ರೆ ಈ ಶಿಲೀಂಧ್ರ ನಾಶಕ ಕಾಪರಾಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 50 ಗ್ರಾಮು, ಅದರ ಜೊತೆಗೆ 10 ಮಿಲಿ ಡೈಕ್ಲೋರೋವಾಸ್ ಅಥವಾ ನಿಮ್ಗೆ ಕ್ಲೋರೋಪೈರಿಪಾಸ್ ಅಂತ ಹೇಳ್ಬಿಟ್ಟು ಅದನ್ನ ಕೀಟನಾಶಕ ಬೆರೆಸ್ಬಿಟ್ಟು ನಾವು ಅದನ್ನ ಮುಲಾಮ್ ಹಚ್ಚಬೇಕಾಗುತ್ತೆ. ಒಂದ್ ರೀತಿ ಅಂಬ್ಲಿ ರೀತಿ ಮಾಡ್ಕೊಂಡು ಹಚ್ಚಬೇಕು. ಹೌದು ಹೌದು, ಬ್ರಷ್ ಇಂದ ಹಚ್ಚಬೇಕಾಗತ್ತೆ. ಇದನ್ನ ರೈತರು ಮಾಡಿಸಬೇಕಾಗತ್ತೆ. ಇನ್ನ ಕೀಟನಾಶಕಗಳು ಉಪಯೋಗಿಸೋದಾದ್ರೆ ಸಾಮಾನ್ಯವಾಗಿ ಇಮಿಡಾಕ್ಲೋರ್ಪಿಡ್ ಅಂತ ಹೇಳ್ತೀವಿ, 0.5 ml ಅಥವಾ ಲ್ಯಾಮ್ಡಾ ಸಯಲತ್ರಿನ್ ಅಂತ ಹೇಳ್ಬಿಟ್ಟು ಇದನ್ನು ಅಥವಾ 0.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಯಾವ್ದಾದ್ರು ಒಂದನ್ನ ಸಿಂಪಡಣೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕೀಟ ಬಾಧೆಗೆ ತಕ್ಕನಾಗಿ 15 ದಿನಕ್ಕೊಮ್ಮೆ ಈ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಕೋಬೇಕು, ಬದಲಾಯಿಸಿ ಮಾಡಬೇಕಾಗತ್ತೆ. ಮುಖ್ಯವಾಗಿ ಹೂ ಬಿಡುವಂತ ಸಮಯದಲ್ಲೇ ಇದು ಮಾಡಬೇಕಾಗುತ್ತೆ. ಹೌದು, ಹೆಚ್ಚಿಗೆ ಹಾನಿ ಉಂಟು ಮಾಡತಕ್ಕಂಥದ್ದು ಹೂವಿನ ಹಂತದಲ್ಲಿ. ಅಂದ್ರೆ ಎಲ್ಲಿ ಪ್ರತಿ ವರ್ಷನೂ ಕೂಡ ಈ ಕೀಟಗಳು ಕಂಡು ಬರ್ತವೆ ಅಲ್ಲಿ ಸ್ವಲ್ಪ ಮುಂಜಾಗ್ರತೆಯಾಗಿ ಮಾಡೋದು ಒಳ್ಳೇದು ಅಂತೇಳಿ. ಹೌದೌದು, ಪ್ರತಿ ವರ್ಷ ಇರ್ತವೆ. ಪ್ರತಿ ವರ್ಷ ಇದು ಸಾಮಾನ್ಯವಾಗಿ ಮಾವಿನ ಬೆಳೆಯಲ್ಲಿ ಬಂದೇ ಬರ್ತಕ್ಕಂಥ ಕೀಟಗಳಾಗಿರೋದ್ರಿಂದ ಈ ರೀತಿ ನಾವು ಮಾಡಿಕೊಂಡು ರೈತರು ಅಂದ್ರೆ ಕಾಯಿ ಕಚ್ಚಿದ ಸಮಯದಲ್ಲೂ ಮಾಡಬೇಕಾಗತ್ತ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ ಅದೇ ಹೇಳದ್ನಲ್ವಾ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಮಾಡೋದ್ರಿಂದ ಇಂಡೈರೆಕ್ಟ್ ಅಂತ ಹೇಳ್ತೀವಿ, ಪರೋಕ್ಷವಾಗಿ ಶಿಲೀಂಧ್ರ ಕಪ್ಪು ಶಿಲೀಂಧ್ರ ಬೆಳೆಯೋದ್ರಿಂದ ಈ ಪೀಚುಗಳೆಲ್ಲ ಉದುರೋಗುತ್ತೆ. ಅದರಿಂದ ನಾವು ರೈತರು ಇದ್ರ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ಔಷಧಿಗಳನ್ನ ಸಿಂಪಡಣೆ ಮಾಡಿ ಜಿಗಿ ಹುಳುಗಳನ್ನ ನಿಯಂತ್ರಣ ಮಾಡಬೇಕು. ಇನ್ನೊಂದು ತಾವು ತಿಳಿಸಿದ್ದು ಈ ಮಾವಿನ ಒಂದು ಮುಖ್ಯವಾದ ಕೀಟಪೀಡೆ ಅಂದ್ರೆ ಕಾಂಡ ಕೊರಿವಂತ ಹುಳು. ಕಾಂಡ ಕೊರಕ ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಇದು ಸರ್ವೇ ಸಾಮಾನ್ಯವಾಗಿ ಕಾಂಡ ಕೊರಕ ಎಲ್ಲಾ ತಳಿಗಳಿಗೂ ಬರೋದಿಲ್ಲ. ಈ ಆಲ್ಫಾನ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಬಾದಾಮಿ ಅಂತ ಏನು ರೈತರು ಕರೀತಾರೆ ಅದಕ್ಕೆ ಯಥೇಚ್ಛವಾಗಿ ಬರ್ತಕ್ಕಂಥ ಮನುಷ್ಯರು ಕೂಡ ಈ ಆಲ್ಫಾನ್ಸ್ ಮತ್ತು ಬಾದಾಮಿಯನ್ನು ಹೆಚ್ಚು ಬಯಸ್ತಾರೆ. ಹೌದೌದು, ಹೆಚ್ಚು ಸಿಹಿಯಾಗಿರ್ತವೆ ಹಣ್ಣುಗಳು. ಹೌದೌದು, ಕೀಟಗಳು ಕೂಡ ಅವನ್ನೇ ಬಯಸ್ತವೆ. ಹೌದೌದು, ಇದು ಬಿಟ್ರೆ ನಿಮ್ಗೆ ಬಾದಾಮಿಗೆ ಬಿಟ್ರೆ ಬೇರೆ ತಳಿಗಳಿಗೆ ಬರುವುದು ಸ್ವಲ್ಪ ಕಮ್ಮಿನೇ. ಈ ಬಾದಾಮಿ ಗಿಡಗಳು ಅದರಲ್ಲೂ 10 ವರ್ಷಕ್ಕೆ ಮೇಲ್ಪಟ್ಟ ಗಿಡಗಳಲ್ಲಿ ಯಥೇಚ್ಛವಾಗಿ ಬರ್ತಕ್ಕಂಥದ್ದು. ಈ ಕೀಟ ಸಾಮಾನ್ಯವಾಗಿ ಜೂನ್ ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಆಕ್ಟಿವ್ ಆಗಿರ್ತದೆ. ಅಂದ್ರೆ ಚಟುವಟಿಕೆಯಿಂದ ಮೊಟ್ಟೆ ಇಡ್ತಕ್ಕಂಥದ್ದು ಆ ತಿಂಗಳಲ್ಲಿ. ಇದು ಯಾವ ರೀತಿ ಮೊಟ್ಟೆ ಇಡ್ತಾವ ಅಂದ್ರೆ ನಿಮ್ಗೆ ಈ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಅಂದ್ರೆ ಈ ಕಾಂಡದಲ್ಲಿ 1 ಮೀಟರ್ ಕಾಂಡದ ಎತ್ತರದ ಭಾಗದಲ್ಲಿ ಈ ತೊಗಟೆ ಬಿರುಕು ಬಿಟ್ಟು ಅಂದ್ರೆ ಸಡಿಲವಾದ ಬಿರುಕುಗಳಲ್ಲಿ ಮೊಟ್ಟೆ ಇಡ್ತಕ್ಕಂಥದ್ದು. ಸಾಧಾರಣವಾಗಿ ತೊಗಟೆ ಒಣಗದಾಗ ಸ್ವಲ್ಪ ಬಿರುಕುಗಳು ಬಂದೇ ಬರ್ತವೆ. ಹೌದೌದು, ಆ ಬಿರುಕುಗಳಲ್ಲಿ. ಮತ್ತೆ ಈ ರೈತರು ಇದನ್ನ ಸಾಮಾನ್ಯವಾಗಿ ಕೀಟವನ್ನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋದು ಅಂದ್ರೆ ತುಂಬಾ ದೊಡ್ಡದಾಗಿರ್ತದೆ, ಸರಿಸುಮಾರು 5 cm ಗಿಂತ ಹೆಚ್ಚು ಉದ್ದ ಇರ್ತದೆ, ಮತ್ತೆ ಕಾಲು ಹಾಗೂ ಕುಡಿಮೀಸೆಗಳು ಉದ್ದವಾಗಿರ್ತಕ್ಕಂಥದ್ದು ಸಾಕಷ್ಟು ಎದ್ದು ಕಾಣುವಂಥವು. ಹೌದು, ಮತ್ತೆ ಎದೆ ಮತ್ತು ರೆಕ್ಕೆಗಳ ಮೇಲೆ, ಗಡಸು ರೆಕ್ಕೆಗಳಂತ ಹೇಳ್ತೀವಿ ನಾವು, ಅದರ ರೆಕ್ಕೆಗಳ ಮೇಲೆ ನಮಗೆ ಕಿತ್ತಳೆ ಅಥವಾ ಕಂದು ಬಣ್ಣದ ಚಂದ್ರಾಕಾರದ ಚಿಹ್ನೆಗಳಿರ್ತವೆ. ಇದರಿಂದ ಕೀಟವನ್ನು ರೈತರು ನೋಡಬಹುದು. ಸಾಧಾರಣವಾಗಿ ದುಂಬಿ ಅಂದಮೇಲೆ ರೆಕ್ಕೆಗಳು ಸ್ವಲ್ಪ ಗಟ್ಟಿಯಾಗಿ. ಹೌದೌದು, ಮತ್ತೆ ಈ ಮೊಟ್ಟೆ ಇಟ್ಟ ಮೇಲೆ ಮರಿ ಹುಳ ಮೊಟ್ಟೆಯಿಂದ ಆಚೆ ಬಂದ ಮೇಲೆ ಇದು ಕಾಂಡವನ್ನು ಕೊರೆದು ಹಾನಿ ಉಂಟು ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜ್ ಅಂತ ಹೇಳಿ ಪ್ರಾರಂಭದ ಹಂತದಲ್ಲಿ ಈ ಕಂದು ಬಣ್ಣದ ಅಂಟು ಅಂಟಾದ ದ್ರಾವಣ ಈ ರಂಧ್ರದಿಂದ ಬರ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು, ಮತ್ತೆ ಬಿಳಿ ಹೊಟ್ಟು ಕೂಡ ಈ ಕಾಂಡದ ಹತ್ರ ಬೀಳ್ತಾ ಇರ್ತದೆ. ಇದನ್ನ ಗಮನಿಸಿಬಿಟ್ಟು ರೈತರು ನೋಡಿಕೊಂಡು ಈ ಒಂದು ಕಬ್ಬಿಣದ ಸಲಾಕೆ ತಗೊಂಡ್ಬಿಟ್ಟು ಈ ಮರಿ ಹುಳ ಅನ್ನ ಹೊರತೆಗೆದು ಸಾಯಿಸಬೇಕಾಗತ್ತೆ. ಮತ್ತೆ ಆ ತೊಗಟೆ ಬಿಡಿಸ್ಬಿಟ್ಟು ಆ ಮರಿ ಹುಳನ್ನ ಆಚೆ ತೆಗೆದ ಮೇಲೆ ಅದಕ್ಕೆ ಒಂದು ಮುಲಾಮು ಹಚ್ಚಬೇಕಾಗತ್ತೆ. ಯಾವ ಮುಲಾಮ್ ಅದು? ಮುಲಾಮು ಇದು ಕ್ಲೋರೋಪೈರಿಪಾಸ್ 5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಪ್ಲಸ್ ಅದರ ಜೊತೆಗೆ ಕಾಪರಾಕ್ಸಿಕ್ಲೋರೈಡ್ 50 ಗ್ರಾಮು. ಇದಕ್ಕೆ ರೈತರು ಸ್ವಲ್ಪ ಜಾಸ್ತಿ ದಿನ ಇರಬೇಕಂದ್ರೆ ವೈಟ್ ಡಿಸ್ಟೆಂಪರ್ ಅಂತ ಬರ್ತದೆ, 100 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಈ ಮೂರನ್ನು ಬೆರೆಸ್ಕೊಂಡು ಬ್ರಷ್ ಇಂದ ತಗೊಂಡು ಅದನ್ನೇ ಚೆನ್ನಾಗಿ ಲೇಪನ ಮಾಡಬೇಕಾಗತ್ತೆ. ಇದನ್ನ ರೈತರು ಸಾಮಾನ್ಯವಾಗಿ ಮುತುವರ್ಜಿ ವಹಿಸಿ ಮಾಡಲೇಬೇಕಾಗುತ್ತೆ. ಅಂದ್ರೆ ಎಲ್ಲಿ ರಂಧ್ರ ಇರುತ್ತಲ್ಲ ಅಲ್ಲಿ. ಹೌದು, ಯಾಕಂದ್ರೆ ತೊಗಟೆ ಬಿಡಿಸಿದ ಮೇಲೆ ಅದಕ್ಕೆ ಸೆಕೆಂಡರಿ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಅದನ್ನ ಪ್ರಿವೆಂಟ್ ಮಾಡಕ್ಕೆ ರೈತರು ಮಾಡಲೇಬೇಕಾದ್ರೆ ಬೇರೆ ರೋಗಗಳು ಅದಕ್ಕೆ ತಗಲದನ್ನ ತಡೆಯಕ್ಕೆ. ಮತ್ತೆ ರೈತರು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ, ನಾನು ಹೇಳಿದೆ ಈಗಾಗಲೇ, ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥ ಚಟುವಟಿಕೆ ಹೆಚ್ಚಿರ್ತಕ್ಕಂಥದ್ದು. ಮತ್ತೆ ನಮ್ಮ ರೈತ ಬಾಂಧವರು ಕೂಡ ಅದೇ ಒಂದು ಹಂತದಲ್ಲೇ ಈ ಸೌರೋದು ಇದೆಲ್ಲ ಮಾಡ್ತಾರೆ. ಅಂತ ಟೈಮಲ್ಲಿ ಬೇಕಾದ್ರೆ ನೀವು ರೈತರು ಒಂದು ಪೇಸ್ಟ್ ತರ ಮಾಡ್ಕೊಂಡು, ಇದೇ ಪೇಸ್ಟ್ ಈಗಾಗಲೇ ಹೇಳ್ದಂಗೆ ತಿಳಿಸಿದಂಗೆ ಪೇಸ್ಟ್ ತರ ಮಾಡ್ಕೊಂಡು ಮಾಡಿದ್ರೆ ಈ ಮೊಟ್ಟೆ ಇಟ್ಟರು ಕೀಟ ಮೊಟ್ಟೆ ಇಟ್ಟರು ಅದು ಆ ಜಾಗದಲ್ಲಿ ಮರಿ ಹುಳ ಆಗದಿರ ಸಾಯ್ತಕ್ಕಂಥದ್ದು, ಆ ರೀತಿನೂ ಮಾಡ್ಕೋಬಹುದು. ಇನ್ನ ಇದರಲ್ಲಿ ನಾವು ಮುಖ್ಯವಾಗಿ IHR ಹೀಲರ್ ಕಮ್ ಸೀಲರ್ ಅಂತ ಒಂದು ಇದಿದೆ, ಅದನ್ನ ಪೇಸ್ಟ್ ತರ ಅಂದ್ರೆ ಅದನ್ನು ಉಂಡೆಗಳ ತರ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಂದ್ರೆ 250 ml ಅಲ್ಲಿ ವಾಟರ್ಗೆ 1 kg ಪುಡಿಯನ್ನ ಹಾಕ್ಬಿಟ್ಟು ಉಂಡೆಗಳ ತರ ಮಾಡ್ಕೊಂಡು ಈ ತೊಗಟೆ ಬಿಡಿಸಿದ ಜಾಗಕ್ಕೆ ತುಂಬಿಸಬೇಕಾಗತ್ತೆ. ಅಲ್ಲಿ ಸೊ ಇದರಿಂದ ಏನಾಗತ್ತೆ ಅಂದ್ರೆ ಈ ತೊಗಟೆ ಬೇಗ ಸೇರ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಈ ರೀತಿ ಮಾಡಿದ್ಮೇಲೆ ರೈತರು ಸಾಮಾನ್ಯವಾಗಿ 1-2 meters ಆಚೆ, ಈ ನಾವು ಆಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಲ್ಲ, ಆ ಝೋನ್ ಅಲ್ಲಿ ಸಾಮಾನ್ಯವಾಗಿ 1 gram ಕಾರ್ಬನ್ ಡೈಸಿಮ್ ಪ್ರತಿ ಲೀಟರ್ ನೀರಿಗೆ ಮತ್ತು 10 gram ಯೂರಿಯಾನ ಬೆರೆಸಿಬಿಟ್ಟು ಸರಿಸುಮಾರು 30-40 liters ಅನ್ನ ನೀರು ಹಾಕಿದ್ರೆ ಗಿಡ ಬೇಗ ಚೇತರಿಸಿಕೊಳ್ತಾರೆ. ಅಂದ್ರೆ ಅದಕ್ಕೆ ಪೋಷಕಾಂಶ ಕೊಟ್ಟಂಗಾಗತ್ತೆ, ಪೋಷಕಾಂಶ ಶಿಲೀಂದ್ರನಾಶಕನೂ ಇರುತ್ತೆ, ಬೇಗ ಚೇತರಿಸಿಕೊಳ್ತಕ್ಕಂಥದ್ದು. ಮತ್ತೆ ಈ ಕೀಟ ಸಾಮಾನ್ಯವಾಗಿ ವರ್ಷಕ್ಕೆ ಒಂದೇ ಸಂತಾನೋತ್ಪತ್ತಿ, ಸೊ ಈ ಮರಿ ಹುಳ ಒಂದ್ಸತಿ ಏನಾದ್ರೂ ಒಳಗಡೆ ಎಂಟ್ರಿ ಆದ್ಮೇಲೆ ಸೇರ್ತು ಅಂದ್ರೆ ರೈತರು ನೋಡ್ಕೊಳ್ದಿದ್ರೆ ಗಿಡ ಎಂಟೈರ್ ಗಿಡನೇ ಸಾಯ್ತಕ್ಕಂಥದ್ದು, ಒಣಗ್ಬಿಡುತ್ತೆ. ಹೌದೌದು, ಕೆಲವು ರೈತರು ಹೇಳ್ತಿರ್ತಾರೆ ಸಂಪಾದನೆ ಮಾಡೋ ಮಗ ಸತ್ವ ಹಂಗಾಗತ್ತೆ ಒಂದು ಮರ ಸತ್ವ. ಹೌದೌದು, ಅಷ್ಟೊಂದು ಭರವಸೆ ಇಟ್ಟಿರ್ತಾರೆ, ಅವೆಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ಈ ಒಂದು ಕೀಟ ಇಂಥದ್ದು ಹಾವಳಿ ಮಾಡಿದ್ರೆ ಸಾಕಷ್ಟು ಅವ್ರಿಗೆ ತೊಂದರೆ ಆಗುತ್ತೆ. ಈ ರೀತಿ ಕಾಂಡ ಕೊರ್ಕನ್ನ ಅಂದ್ರೆ ಇದೊಂದ್ ರೀತಿ ಚಿಕಿತ್ಸಾತ್ಮಕ ಕ್ರಮ ಅಂತೀರಿ. ಹೌದೌದು, ಈ ಹೀಲರ್ ಕಮ್ ಸೀಲರ್ ಅಂತ, ಸೀಲರ್ ಕಮ್ ಸೀಲರ್ ಅಂತ ಹೇಳಿ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಹೆಸರುಘಟ್ಟದಲ್ಲಿ ಸಿಗ್ತಕ್ಕಂಥ ಅವ್ರು ಅಭಿವೃದ್ಧಿ ಮಾಡಿ. ಅಂದ್ರೆ ಅದರಲ್ಲಿ ಒಂದ್ ರೀತಿ ನಿಯಂತ್ರಣ ಆಗುತ್ತೆ, ಜೊತೆಗೆ ಅದು ಚೇತರಿಸಿಕೊಳ್ಳೋಕ್ಕೂ ಅನುಕೂಲ ಆಗ್ತದೆ. ಮತ್ತೆ ಕೆಲವೊಮ್ಮೆ ಈ ರಂಧ್ರದ ಹತ್ರ ಬೇಕಾದ್ರೆ ಈ ರೈತರು ಡೈಕ್ಲೋರೋವಾಸ್ ಅಂತ ಬರ್ತದೆ ಕೀಟನಾಶಕ, ಅದನ್ನ ಹತ್ತಿಯಲ್ಲಿ ಅದ್ದು ಬಿಟ್ಟು ನೀವು ಅಲ್ಲಿ ಭಾಗಕ್ಕೆ ಹಾಕಿ ಈ ಸಗಣಿ ಅಥವಾ ಜೇಡಿ ಮಣ್ಣಿಂದ ಮುಚ್ಚಿದ್ರೆ ಈ ಒಳಗಡೆ ಇರ್ತಕ್ಕಂತ ಈ ಮರಿ ಹುಳನ್ನ ಸಾಯಿಸಬಹುದು. ಅಂದ್ರೆ ಒಂದು ರೀತಿ ಘಾಟು ವಾಸನೆ ಬರ್ತಾ ಇರುತ್ತೆ. ಹೌದೌದು, ಫ್ಯೂಮಿಗೆಂಟ್ ಆಕ್ಷನ್ ಅಥವಾ ಪಂಜೆನ್ಸಿ ಸ್ಮೆಲ್ ಅಂತ ಹೇಳ್ತೀವಲ್ಲ, ಅದರಿಂದ ಸಾವನ್ನಪ್ತವೆ. ಕಾಂಡ ಕೊರೆಯುವಂತ ಹುಳುಗಳ ಮರಿಗಳಾಗಬಹುದು, ಪ್ರೌಢ ಕೀಟಗಳಾಗಬಹುದು. ಪ್ರೌಢ ಕೀಟಗಳು ಆಚೆನೆ ಇರ್ತವೆ, ಮರಿ ಹುಳ ಮಾತ್ರ ಅಲ್ಲಿ ಡ್ಯಾಮೇಜಿಂಗ್ ಸ್ಟೇಜ್. ಇನ್ನೊಂದು ನಾವು ರೈತರಿಂದ ಕೇಳುವಂತದ್ದು ಬಹಳ ಈ ಮಾವಿಗೆ ತೊಂದರೆ ಕೊಡುವಂತದ್ದು ಅಂದ್ರೆ ಹಣ್ಣಿನ ನೊಣ. ಇದು ಹೇಗೆ ತೊಂದರೆ ಕೊಡುತ್ತೆ, ಇದರ ಜೀವನ ಚಕ್ರ ಎಲ್ಲ ಹೇಗೆ ಅಂತೀರಿ? ಇದು ಅಷ್ಟೇ, ಕಂದು ಬಣ್ಣದ ಪ್ರೌಢ ಕೀಟಗಳು, ಕಂದು ಬಣ್ಣದ ಕೀಟಗಳಾಗಿದ್ದು ನೊಣಗಳು. ಈ ರೆಕ್ಕೆಗಳು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ ನಮ್ಗೆ, ಚೆನ್ನಾಗಿ ಪಾರದರ್ಶಕವಾಗಿರ್ತಕ್ಕಂಥದ್ದು. ಸೊ ಇವು ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಿಂದಾನೇ ಸ್ಟಾರ್ಟ್ ಆಗ್ತದೆ ಪ್ರಮಾಣದಲ್ಲಿ, ಬಟ್ ಮಾರ್ಚು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಬರ್ತಕ್ಕಂಥದ್ದು. ಅಂದ್ರೆ ಕಾಯಿ ಪಕ್ವಾಗೋ ಟೈಮಲ್ಲಿ, ದೋರ್ಗಾಯಿ ಅಥವಾ ಬಲಿ ತಕ್ಕಂಥ ಸ್ಟೇಜ್ ಅಲ್ಲಿ ಹೆಚ್ಚಿಗೆ ಬರ್ತಕ್ಕಂಥದ್ದು. ಇವಾಗ ನೀವು ರಾಮನಗರ ತಗೊಂಡ್ರೆ ನಿಮ್ಗೆ ಮುಂಚಿತವಾಗಿ ಬರ್ತದೆ. ಅದರಲ್ಲೂ ನಿಮ್ಗೆ ಈ ಕನಕಪುರದಲ್ಲಿ ಈಗಾಗಲೇ ನಿಮ್ಗೆ ತುಂಬಾ ಸೈಜ್ ಆಗಿದೆ, ಅಂದ್ರೆ ನಿಮ್ಗೆ ಫೆಬ್ರವರಿ ತಿಂಗಳಲ್ಲೇ ನಿಮ್ಗೆ ಹಣ್ಣು ಬರೋ ಸಾಧ್ಯತೆ ಇರ್ತಕ್ಕಂಥದ್ದು ದೋರ್ಗಾಯಿ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಹೆಚ್ಚಿಗೆ ಬರ್ತಕ್ಕಂಥದ್ದು. ಇವು ಗೋಲಿ ಆಕಾರದಷ್ಟು ಇದ್ದಾಗಲೇ ಸ್ಟಾರ್ಟ್ ಆಗ್ತವೆ, ಬಟ್ ಹೆಚ್ಚಿಗೆ ಬರ್ತಕ್ಕಂಥದ್ದು ದೋರ್ಗಾಯಿ ಟೈಮಲ್ಲಿ. ಸೊ ಈ ಮೊಟ್ಟೆಗಳು, ನೊಣಗಳು ಸಾಮಾನ್ಯವಾಗಿ ಇದ ಮಾವು ಒಂದೇ ಅಲ್ಲ, ಅದಕ್ಕೆ ಇವಾಗ ಪೇರಳೆಗೆ ಬರಬಹುದು ಅಥವಾ ನೀವು ಬಾಳೆಗೆ ಬರಬಹುದು, ಈ ರೀತಿ ಹತ್ತಿ ಹಣ್ಣಿಗೆ ಬರ್ತಕ್ಕಂಥದ್ದು, ಈ ರೀತಿ ಅನೇಕ ಬೆಳೆಗಳು ಹಾನಿ ಉಂಟು ಮಾಡೋದ್ರಿಂದ ಇದು ಸಾಮಾನ್ಯವಾಗಿ ವರ್ಷ ಪೂರ್ತಿ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಈ ಕುಂಬಳ ಜಾತಿಗೆ ಅದು ಬೇರೆ ಬರ್ತಾವಲ್ಲ, ಅದು ಬ್ಯಾಕ್ಟ್ರೋಸರ ಕುಕ್ಕರಬಿಟ್ಟೆ ಅಂತ ಹೇಳ್ತೀವಿ. ಹೌದೌದು, ಇದು ಒಂದೇ ಜಾತಿಗೆ, ಸ್ಪೀಸೀಸ್ ಬೇರೆ ಅಂತ ಹೇಳ್ತೀವಿ. ಇದು ಬ್ಯಾಕ್ಟ್ರೋಸರ ಡಾರ್ಸಾಲಿಸ್ ಅಂತ ಹೇಳ್ತೀವಿ. ಅವು ಇಲ್ಲಿಗೆ ತೊಂದರೆ ಕೊಡಲ್ಲ. ಇವು ಏನಾದ್ರೂ ಸೀಬೆ ಪೇರಳೆ ಬಾಳೆ ಹತ್ತಿ ಹಣ್ಣು ಇದಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಇವು ಮೊಟ್ಟೆ ಇಟ್ಟು ಎಲ್ಲ ಹಾಳು ಮಾಡ್ತವೆ. ಹೌದು, ದೋರ್ಗಾಯಿ ಮೇಲೆ ಮೊಟ್ಟೆ ಇಡ್ತಕ್ಕಂಥದ್ದು. ಈ ಮೊಟ್ಟೆಯಿಂದ ಹೊರಬರ್ತಕ್ಕಂಥ ಮರಿ ಹುಳುಗಳು ಈ ತಿರುಳನ್ನು ತಿನ್ನುವಾಗ ಆ ತಿರುಳೆಲ್ಲ ಕೊಳಿತಕ್ಕಂಥದ್ದು. ಸೊ ಆ ಕಾಯಿಯನ್ನು ಮುಟ್ಟಿದಾಗ ನಮ್ಗೆ ತುಂಬಾ ಮೆದುವಾಗಿರ್ತಕ್ಕಂಥದ್ದು, ಮತ್ತೆ ಕಾಯಿ ಉದುರೋಗ್ಬಿಡ್ತದೆ, ಕಾಯಿಗಳೆಲ್ಲ ಉದುರೋಗಿರ್ತವೆ. ಅದರಿಂದ ರೈತರಿಗೆ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ, ಈ ದೋರ್ಗಾಯಿ ಆಗೋ ಸಮಯದಲ್ಲಿ ಕೆಳಗೆ ಬಿದ್ದಿರ್ತಕ್ಕಂತ ಕಾಯಿಗಳನ್ನು ಹಾಯ್ದು ಬಿಟ್ಟು ಭೂಮಿಯಲ್ಲಿ ಊತಾಕ್ಬಿಟ್ಟು ನಾಶ ಪಡಿಸ್ಬೇಕು. ಅಂದ್ರೆ ಸುಮಾರು ಒಂದು ಅರ್ಧ ಮೀಟರ್ ಆಳದಲ್ಲಿ ಊತು ಇದು ಮಾಡಿದ್ರೆ ಇದಾಗುತ್ತೆ. ಅಳಕೆ ಉಳ್ಬೇಕು. ಹೌದೌದು, ಮೇಲೆ ಮತ್ತೆ ಊತ್ರೆ ಅಲ್ಲಿಂದ ಆಚೆ ಬರ್ತಕ್ಕಂತ ನೊಣಗಳು. ಮತ್ತೆ ಈ ನೊಣಗಳು ಅಷ್ಟೇ, ನಿಮ್ಗೆ ಕಾಯಿ ಮೇಲೆ ಅವು ಬೆಳೆದ ನಂತರ ಈ ಮರಿ ಹುಳುಗಳು ಕಾಯಿಯಿಂದ ಆಚೆ ಬಂದ್ಬಿಟ್ಟು ಭೂಮಿಯಲ್ಲಿ ಕೋಶಾವಸ್ಥೆ ಹೊಂದತಕ್ಕಂಥದ್ದು. ಅಂದ್ರೆ ಕೋಶಾವಸ್ಥೆ ಸರಿ ಸುಮಾರು 5-10 ಸೆಂಟಿಮೀಟರ್ ಆಳದಲ್ಲಿ ಭೂಮಿಯಲ್ಲಿ ಅದರಿಂದಾನೇ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಏನಾದ್ರು ಒಂದು ಮಳೆ ಆದ್ರೆ ಇದರ ಕೀಟಗಳ ಹಾವಳಿ ಇನ್ನೂ ಜಾಸ್ತಿ ಆಗ್ತದೆ. ಈ ನೊಣಗಳ ಹಾವಳಿ ಅಂದ್ರೆ ಅವೆಲ್ಲ ಹೊರಗಡೆ ಬರಬಹುದು ಅಂತೀರಾ? ಹೊರಗಡೆ ಬರ್ತಕ್ಕಂಥದ್ದು, ಯಾಕಂದ್ರೆ ಮಣ್ಣು ತೇವ ಆದಾಗ ಈ ಸಡಿಲಗೊಳ್ಳುತ್ತದೆ, ಆಗ ಇದು ಅವು ಆಚೆ ಬಂದು ನೊಣಗಳ ಹಾವಳಿ ಜಾಸ್ತಿ ಆಗತಕ್ಕಂಥದ್ದು. ಇದಕ್ಕೆ ನಾವು ಮಾನಿಟರಿಂಗ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಮೀಥೈಲ್ ಯೂಜಿನಾಲ್ ಅಂತ ಒಂದು ಔಷಧಿ ಬರ್ತದೆ, ರಾಸಾಯನಿಕ, ಅದನ್ನ ನಾವು ಬಳೆ ಅಂತ, ಅಂದ್ರೆ ಈ ಮೀಥೈಲ್ ಯೂಜಿನಾಲ್ ಅನ್ನು ಉಪಯೋಗಿಸಿಕೊಂಡು ಈ ಬಳೆ, ಮೋಹಕ ಬಲೆ ಅಂತ, ಆಕರ್ಷಕ ಬಳೆ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಮೋಹಕ ಬಲೆ ಅನ್ನೋದು ತಪ್ಪಾಗುತ್ತೆ, ಆಕರ್ಷಕ ಬಳೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಅದರ ಜೊತೆಗೆ ಒಂದೆರಡು ಹನಿ ಡೈಕ್ಲೋರೋವಸ್ ಅಥವಾ ನುವಾನ್ ಅಂತ ಏನ್ ಕರೀತೀವಿ ಕೀಟನಾಶಕವನ್ನು ಹಾಕ್ಬಿಟ್ಟು 1 ಎಕರೆಗೆ ಸರಿಸುಮಾರು 5-6 ಈ ಆಕರ್ಷಕ ಬಳೆಗಳನ್ನು ಅಲ್ಲಲ್ಲಿ ಕಟ್ಟೋದ್ರಿಂದ, ಅಂದ್ರೆ ಎಕರೆಗೆ 40 ಗಿಡ ಇರ್ತವೆ ಅಲ್ಲಲ್ಲಿ ಕಟ್ಟೋದ್ರಿಂದ ಇದನ್ನ ಮಾನಿಟರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಮಗೊಂದು ಸರ್ವೇಕ್ಷಣೆ ಮಾಡಬಹುದು ಎಷ್ಟು ಈ ಕೀಟಗಳ ಹಾವಳಿ ಜಮೀನಲ್ಲಿ. ಇದರಿಂದ ಅನೇಕ ಕೀಟಗಳನ್ನು ನಾವು ಸಾಯಿಸಬಹುದು. ಬಟ್ ಏನಂದ್ರೆ ಇದಕ್ಕೆ ಗಂಡು ನೊಣ ಮಾತ್ರ ಆಕರ್ಷಣೆಗೊಳ್ತಕ್ಕಂಥ ಅದರಿಂದ ನಾವು ಗಂಡು ನೊಣ ಸಾಯಿಸೋದ್ರಿಂದ ಈ ಹೆಣ್ಣಿಗೆ ಸೇರ್ತಕ್ಕಂತ ಒಂದು ಅವಕಾಶವನ್ನ ತಪ್ಪಿಸಬಹುದು, ಸಂತಾನೋತ್ಪತ್ತಿಗೆ ನಾವು ಒಂದು ತಡೆ ಹಾಕಬಹುದು. ಮತ್ತೆ ಇದಕ್ಕೆ ಪ್ರತಿದಿನಕ್ಕೆ ಒಂದು ಅಂದ್ರೆ 24 ಗಂಟೆಯಲ್ಲಿ 5ಕ್ಕಿಂತ ಹೆಚ್ಚು ನೊಣ ಬಂದ್ರೆ ನಾವು ರೈತರಿಗೆ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಔಷಧಿ ಸಿಂಪರಣೆ ಮಾಡಿಕೊಂಡು ನೀವು ಕೀಟವನ್ನ ನಿರ್ವಹಣೆ ಮಾಡ್ಕೋಬೇಕಂತ. ಸಾಮಾನ್ಯವಾಗಿ ಇದಕ್ಕೆ ಡೆಲ್ಟಾಮೆಥ್ರಿನ್ ಅಂತ ಬರ್ತದೆ ಒಂದು ಔಷಧಿ, 1 ಮಿಲಿ ಪ್ರತಿ ಲೀಟರ್ ಬೆರೆಸಿಬಿಟ್ಟು ಈ ಕಾಯಿಗಳ ಮೇಲೆ ಸಿಂಪರಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ದೋರ್ಗಾಯಿ ಹಂತ ತಲುಪೋದಕ್ಕಿಂತ ಮುಂಚೆನೆ ಮಾಡಿದ್ರೆ ಒಳ್ಳೇದು ಅಂತೀರ? ಹೌದೌದು, ಆ ಟೈಮಿಂದಾನೇ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಯಥೇಚ್ಛವಾಗಿ ಈ ಹಣ್ಣು ಕೆಲವು ಸತಿ ತುಂಬಾ ಕಾಸ್ಟ್ಲಿ ಇರ್ತದೆ, ಬಾದಾಮಿ 300-400 ರೂಪಾಯಿ ಇರ್ತದೆ ಬೇಗ ಬರೋ ಕಾಯಿಗಳಿಗೆ. ಆ ರೀತಿ ತುಂಬಾ ಲಾಸ್ ಹಾನಿ ಮಾಡಿ ಬರೋದ್ರಿಂದ ರೈತರು ಮುಂಜಾಗೃತ ಕ್ರಮ ಉಪಯೋಗಿಸಿಕೊಂಡು ಇದನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಮತ್ತೆ ಇದರಲ್ಲಿ ಬೊಡ್ಡು ಉಪಚಾರ ಅಂತ ಹೇಳ್ತೀವಿ, 5ಕ್ಕಿಂತ ಹೆಚ್ಚು ನೊಣಗಳು ಪ್ರತಿ 24 ಗಂಟೆಯಲ್ಲಿ ಬಿದ್ದಾಗ ಈ ಬೊಡ್ಡು ಉಪಚಾರ ಅಂತ ನಾವು ರೈತರಿಗೆ ಸಾಮಾನ್ಯವಾಗಿ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ಆಕರ್ಷಕ ಬಳೆಗಳಿಗೆ ಬರೀ ಗಂಡು ಹುಳ ಮಾತ್ರ ಬರ್ತದೆ. ಬೊಡ್ಡು ಉಪಚಾರ ಮಾಡಿದಾಗ ನಾವು ಬೆಲ್ಲ ಹಾಕಿದಾಗ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 100 ಗ್ರಾಂ ಬೆಲ್ಲ ಸೇರಿಸಿ ಅದಕ್ಕೆ 2 ಮಿಲಿ ಡೆಲ್ಟಾಮೆಥ್ರಿನ್ ಅಥವಾ ನಾವು ಮೆಲಾಥಿಯಾನ್ ಅಂತ ಬರ್ತದೆ ಕೀಟನಾಶಕ, ಇದನ್ನ ಸೇರಿಸ್ಬಿಟ್ಟು ಈ ಪೊರಕೆ ಅಥವಾ ನಾವು ಬ್ರಷ್ ಇಂದ 2-3 ಬಾರಿ ಈ ಬೊಡ್ಡೆ ಅಂದ್ರೆ ಕಾಂಡದ ಮೇಲೆ ಸೌರೋದ್ರಿಂದ ಈ ಬೆಲ್ಲಕ್ಕೆ ಬರ್ತವೆ. ಹೌದು, ಹೆಣ್ಣು ಮತ್ತು ಗಂಡು ಎರಡನ್ನೂ ನಾ ಬರ್ತವೆ ಅದರಿಂದ. ಹೌದು, ಅದರಿಂದ ಅಡ್ವಾಂಟೇಜ್ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಆ ರೀತಿ ನಿಯಂತ್ರಣ ಮಾಡ್ಕೋಬಹುದು ಇದು, ಯಾಕಂದ್ರೆ ನೊಣದ ಜಾತಿಗೆ ಸೇರಿರ್ತಕ್ಕಂಥ ಇವು ಕೀಟಗಳು. ಸೊ ನಾವು ರೈತರು ಸಾಮಾನ್ಯವಾಗಿ ನೋಡಿರ್ಬೋದು ಬೆಲ್ಲದ ಹತ್ರ ಎಲ್ಲ ನೊಣಗಳು ಬಂದಿರ್ತವೆ, ಆ ರೀತಿ ಇವೆಲ್ಲ ಬಂದು ಈ ರೀತಿ ನಾವು ರೈತರು ನಿರ್ವಹಣೆ ಮಾಡ್ಕೋಬಹುದು. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಆಕರ್ಷಕ ಬಲೆಗಳನ್ನು ಬಳಸ್ಕೋಬಹುದು, ಮತ್ತೆ ಈ ಬಡ್ಡೆ ಉಪಚಾರ ಅಥವಾ ಕೀಟನಾಶಕವನ್ನು ಬಳಸಿ ಕೂಡ ಅವರು ನಿಯಂತ್ರಣ ಕೈಗೊಳ್ಳಬಹುದು. ಮತ್ತೆ ಇನ್ನೊಂದು ಓಟೆ ಕೊರಕ ಅಂತಿದೆ. ಈ ಓಟೆ ಕೊರಕನು ಅಷ್ಟೇ, ಸಾಮಾನ್ಯವಾಗಿ ಲೇಟ್ ವೆರೈಟೀಸ್ ಅಂತ ಹೇಳ್ತೀವಿ, ತಡವಾಗಿ ಬರ್ತಕ್ಕಂತ ತಳಿಗಳಲ್ಲಿ ಹೆಚ್ಚಿಗೆ ಬರ್ತಕ್ಕಂಥದ್ದು. ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಮಲಗುಬಾ ಇರ್ಬೋದು ಅಥವಾ ನೀಲಂ ಇರಬಹುದು ಅಥವಾ ತೋತಾಪುರಿ ಅಥವಾ ಬೆಂಗಳೂರು ಅಂತ ಏನು ನಾವು ಕರೀತಾರೆ ರೈತರು ಸಾಮಾನ್ಯವಾಗಿ, ಈ ತಳಿಗಳಿಗೆ ಹೆಚ್ಚಿಗೆ ಬರ್ತಕ್ಕಂಥದ್ದು. ಈಗ ಸಾಧಾರಣವಾಗಿ ಓಟೆ ಮೇಲೆ ಗಟ್ಟಿಯಾದ ಒಂದು ಕವಚ ಇರುತ್ತೆ, ಒಳಗಡೆ ಹೆಂಗ್ ಸೇರ್ಕೊಳ್ತಾವೆ ಇವು ಅಂತ? ಇವು ಸಾಮಾನ್ಯವಾಗಿ ಈ ಹೂ ಬಿಟ್ಟ ನಂತರ 6 ವಾರಗಳ ನಂತರ, ಅಂದ್ರೆ ಈ ಕಾಯಿ ಗೋಲಿ ಆಕಾರದಷ್ಟಿದ್ದಾಗ ಮೊಟ್ಟೆ ಇಡ್ತಕ್ಕಂಥದ್ದು, ಆವಾಗ ಕಾಯಿ ಅಲ್ಲಿ ಓಟೆಯನ್ನು ಬಳತಿರ ಬಂದಿರಲ್ಲ. ಸೊ ಆ ಕೀಟ ಮೊಟ್ಟೆ ಇಟ್ಟಾಗ ಮೊಟ್ಟೆಯಿಂದ ಹೊರಬಂದಕ್ಕಂತ ಮರಿಹುಳ ಈ ಕಾಯಿ ಓಟೆ ಒಳಗೆ ಸೇರ್ಕೊಂಡ್ತಕ್ಕಂಥದ್ದು. ಇದು ಕಾಯಿ ಬಲಿತ ಬಲಿತ ಬಲಿತ ಅದು ಓಟೆಯನ್ನ ತಿನ್ಕೊಂಡು ಈ ಹಣ್ಣಾಗೋ ಟೈಮಲ್ಲಿ ಹೊರಗಡೆ ಬರ್ತಕ್ಕಂಥದ್ದು. ಅಂದ್ರೆ ಹಣ್ಣಿಗೆ ತೊಂದರೆ ಮಾಡಲ್ಲ. ಓಟೆ ಬೀಜಗಳು ತಿನ್ನುತ್ತೆ. ಈ ಕೀಟ ಯಾವುದೇ ಕಾರಣಕ್ಕೂ ತಿರುಳನ್ನು ತಿಂದು ಹಣ್ಣು ಹಾನಿ ಮಾಡಲ್ಲ, ಬಟ್ ಓಟೆಯನ್ನು ಮಾತ್ರ ತಿಂದು ಆಚೆ ಬರೋದ್ರಿಂದ ಈ ಇಕ್ಕೆಗಳೆಲ್ಲ ತಿರುಳಿಗೆ ಇದು ಮಾಡ್ಕೊಂಡು ಮಿಶ್ರಣ ಆಗ್ಬಿಡ್ತದೆ. ಆಗ ಮಾರ್ಕೆಟ್ ಅಲ್ಲಿ ರೈತರಿಗೆ ಉತ್ತಮವಾದ ಬೆಳೆ ಸಿಗಲ್ಲ. ಅದರಿಂದ ಅಷ್ಟೇ ಇದು ಇನ್ನೇನು ತಿರುಳು ತಿಂದು ಹಾನಿ. ಮತ್ತೆ ವಂಶಾಭಿವೃದ್ಧಿಗೆ ನಮಗೆ ಓಟೆಗಳು ಬೇಕಾದ್ರೆ ಅದಕ್ಕೂ ತೊಂದರೆ ಆಗುತ್ತೆ. ಹೌದೌದು. ನೆಕ್ಸ್ಟ್ ಯಾವ್ದಾದ್ರು ರೈತರು ನರ್ಸರಿ ಮಾಡುವಂತವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ಏನ್ ಕ್ರಮ ಅನುಸರಿಸಬಹುದು ನಿಯಂತ್ರಣಕ್ಕೆ ಅಂತ? ಇದು ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಗೋಲಿ ಆಕಾರದಷ್ಟಿದ್ದಾಗ ಈ ಅಸಿಫೇಟ್ ಅಂತ ಒಂದು ಔಷಧಿ ಕೀಟನಾಶಕ ಬರ್ತದೆ. ಅದನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಹಾಕಿ ಇದು ಕಾಯಿ ಮೇಲೆ ಅದೇ ಅಂದ್ರೆ ಮರದ ಮೇಲೆ ಸಿಂಪರಣೆ ಮಾಡಬೇಕು. ಪ್ಲಸ್ ಈ ಬೊಡ್ಡೆ ಹತ್ರ ನಿಮ್ಗೆ ಈ ಬಿರುಕುಗಳಲ್ಲಿ ಸಡಿಲವಾದ ತೊಗಟೆಯ ಬಿರುಕುಗಳಲ್ಲಿ ಈ ಕೀಟ ಅವಿತ್ಕೊಂಡಿರ್ತದೆ, ಅದಕ್ಕೂ ಅದರ ಮೇಲೆ ಸಿಂಪರಣೆ ಮಾಡ್ಕೋಬಹುದು ರೈತರು. ಈ ರೀತಿ ಮಾಡೋದ್ರಿಂದ ಓಟೆ ಕೊರಕವನ್ನು ಕೂಡ ನಾವು ನಿಯಂತ್ರಣ ಮಾಡ್ಕೋಬಹುದು. ಇನ್ನ ರೋಗಗಳು ಕೂಡ ಈ ಕೀಟಗಳ ಜೊತೆ ಬರ್ತವೆ ಮಾವಿನಲ್ಲಿ ನಾವು ನೋಡಿರ್ತೀವಿ. ಹೌದು. ಆ ರೋಗಗಳು ಯಾವ್ಯಾವ ಅಂತೇಳಿ? ಸಾಮಾನ್ಯವಾಗಿ ಈ ಬೂದಿ ರೋಗ, ನಾನು ಈಗಾಗಲೇ ಹೇಳ್ದಂಗೆ ಈ ಜೋನೆ ಮತ್ತು ಬೂದಿ ರೋಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಯಥೇಚ್ಛವಾಗಿ ಬರ್ತದೆ ಚಳಿಗಾಲದಲ್ಲಿ. ಹೌದು. ಅದರಲ್ಲೂ ನಿಮ್ಗೆ ಈ ಬೂದಿ ರೋಗ ಈ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ, ಅಂದ್ರೆ ಹಗಲೊತ್ತು ಬಿಸಿ ಇದ್ದು ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದು ರಾತ್ರಿ ಹೊತ್ತು ಹಿಮ ಮತ್ತು ಚಳಿ ವಾತಾವರಣ ಇದ್ದಾಗ ಇದು ತುಂಬಾ ಉಲ್ಬಣಗೊಳ್ಳುತ್ತದೆ. ಉಷ್ಣಾಂಶ ಕೂಡ ಕಡಿಮೆ ಇರುತ್ತೆ. ಹೌದು, ಉಲ್ಬಣಗೊಳ್ತದೆ ಅಂದ್ರೆ ಬೇಗ ಫಾಸ್ಟ್ ಆಗಿ ಇದಾಗುತ್ತದೆ. ನಾವು ಇದರ ಮೇಲೆ ನಾವು ಬೂದಿ ಕಲ್ಲದ ಅಥವಾ ಕಂದು ಬಣ್ಣದ ಮಚ್ಚೆಗಳನ್ನು ನಾವು ಎಲೆ ಮತ್ತು ಈ ಹೂ ಗೊಂಚಲಿನ ಮೇಲೆ ಕಾಣಬಹುದು. ಅದರಿಂದ ಏನಾಗತ್ತಂದ್ರೆ ನಿಮ್ಗೆ ಹೂವೆಲ್ಲ ಒಣಗದಂತಾಗೋಗ್ಬಿಟ್ಟು ಉದುರೋಗ್ಬಿಡುತ್ತೆ. ನೋಡಿರೋ ಒಂಥರ ಎಲ್ಲ ಬೂದಿ ತಗೊಂಡು ಸಿಂಪಡಣೆ ಮಾಡದೆ ಕಾಣುತ್ತೆ. ಹೌದೌದು. ಪ್ರಮುಖವಾಗಿ ಎಲೆ ಮೇಲೆ ಬರ್ತದೆ ಫಸ್ಟ್, ಅದಾದ ನಂತರ ಮತ್ತೆ ಇವೆಲ್ಲ ಪೀಚ್ ತುಂಬಾ ಉದುರೋಗ್ಬಿಡ್ತವೆ. ಪೀಚ್ ಒಂದು ಉಳಿಯೋದಿಲ್ಲ. ಸಾಮಾನ್ಯವಾಗಿ ನಾವು 1000 ಹೂಗಳು ತಗೊಂಡ್ರೆ ನಮ್ಗೆ ಈ ಮಾವಲ್ಲಿ 4 ಅಥವಾ 5 ಇದು ಮಾತ್ರ ಕಚ್ಚತಕ್ಕಂಥದ್ದು. ಸೊ ಆ ರೀತಿ ಇದ್ದಾಗ ಇದೆಲ್ಲ ಹೂ ಈ ರೋಗ ಬಂದಾಗ ತುಂಬಾ ಇದಾಗ್ಬಿಟ್ಟು ಮರದಲ್ಲಿ ಒಂದು ಕಾಯಿನು ಉಳಿದಿರ ಉದುರೋಗ್ಬಿಡ್ತದೆ. ಸೊ ಇದರಿಂದ ನಮಗೆ ರೋಗವನ್ನ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಅಂದ್ರೆ ಕೀಟನಾಶಕದ ಜೊತೆನೆ ಬೆರೆಸ್ಕೋಬಹುದಾ ಇದನ್ನ? ಸಾಮಾನ್ಯವಾಗಿ ರೈತರು ಈ ಮುಂಜಾಗೃತ ಕ್ರಮವಾಗಿ ಈ ನೀರಿನಲ್ಲಿ ಕರಗತಕ್ಕಂಥ ಗಂಧಕ, ಅಂದ್ರೆ ಸ್ಪರ್ಶ ಶಿಲೀಂಧ್ರ ನಾಶಕ ಅಂತ ನಾವು ಏನ್ ಕರಿತೀವಿ, ಗಂಧಕ, ಇದನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಇದರ ಜೊತೆಗೆ ಇಮಿಡಾ ಕ್ಲೋರ್ಬಿಟ್ಟು ಬೆರೆಸ್ಕೊಂಡು ಓಡಿತಾರೆ. ಆದ್ರೆ ಇದರಿಂದ ನಮ್ಗೆ 2 ಅಡ್ವಾಂಟೇಜ್ ಇದೆ, ರೈತರಿಗೆ 2 ಅಡ್ವಾಂಟೇಜ್ ಇದೆ. ಏನಂದ್ರೆ ಒಂದು ಈ ಬೂದಿ ರೋಗನ ನಿಯಂತ್ರಣ ಮಾಡ್ಕೋಬಹುದು. ಇನ್ನೊಂದು ಏನಂದ್ರೆ ಈ ಶಿಲೀಂಧ್ರ ನಾಶಕವನ್ನು ಅಂದ್ರೆ ಸಲ್ಫರ್ ವೆಜಿಟೇಬಲ್ ಗಂಧಕವನ್ನು ಸಿಂಪರಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ, ಎಲ್ಲಾ ರೆಂಬೆಗಳು ಒಟ್ಟಿಗೆ ಹೂವನ್ನ ಬಿಡ್ತಕ್ಕಂಥದ್ದು, ಅದೊಂದು ಅಡ್ವಾಂಟೇಜ್. ಬೆಳೆಯಿಸೋದು ಅಂತೀವಿ. ಹೌದೌದು, ಒಂದೇ ಸರಿ ಆಗುತ್ತೆ ಎಲ್ಲ, ಆಗ್ತದೆ. ಇದರಿಂದ 2 ಅನುಕೂಲಗಳು ರೈತರಿಗೆ ಆಗ್ತಕ್ಕಂತ. ಕೀಟನಾಶಕ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಅದೊಂದ್ಸರಿ ಸಿಂಪರಣೆ ಮಾಡೋದು, ಇದೊಂದ್ಸರಿ ಸಿಂಪರಣೆ ಮಾಡೋದು, ಈ ಕೂಲಿ ಖರ್ಚು ಇಂಥ ಶ್ರಮ ಎಲ್ಲ ಕಡಿಮೆ ರೈತರು ಕಡಿಮೆ ಮಾಡಬಹುದು. ಇನ್ನ ಸ್ವಲ್ಪ ರೋಗದ ಉಲ್ಬಣ ಜಾಸ್ತಿ ಇದ್ರೆ ಇದನ್ನ ಅಂತರವ್ಯಾಪಿ ಶಿಲೀಂಧ್ರ ನಾಶಕಗಳು ಅಂತ ಕರಿತೀವಿ. ಅದನ್ನ ಸಾಮಾನ್ಯವಾಗಿ ಎಕ್ಸಾಕೋನಜಲ್ ಅಂತ ಹೇಳ್ತೀವಿ ಅಥವಾ ಡೈನೋಕ್ಯಾಪ್ ಅಂತ ಹೇಳ್ತೀವಿ. ಇದನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಈ ಇದರನ್ನ ನಿಯಂತ್ರಣ ಮಾಡ್ಕೋಬಹುದು. ವಿಶೇಷವಾಗಿ ಈಗ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಈ ಗಂಧಕವನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ತಾವ್ ಹೇಳಿದ ಎಕ್ಸಾಕೋನಜೋಲು ಅವನ್ನ ಬಳಸ್ಕೋಬಹುದು. ಇನ್ನೊಂದು ರೋಗ ಯಾವುದು ಅಂತ ಇದನ್ನು ಬಿಟ್ಕೊಂಡ್ರೆ? ಇದಕ್ಕಿಂತ ಸ್ವಲ್ಪ ಅದು ಅತಿ ಹೆಚ್ಚಿಗೆ ಏನು ಹಾನಿ ಉಂಟು ಮಾಡಲ್ಲ, ಅದು ಚಿಬ್ಬು ರೋಗ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ರೈತರ ಭಾಷೆಯಲ್ಲಿ ಚಿಬ್ಬು ರೋಗ ಅಂತ ಹೇಳ್ತೀವಿ. ನಾವು ಆಂಥ್ರಾಗ್ನೋಸ್ ಅಂತ ನಾವು ಏನು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದು ಸಾಮಾನ್ಯವಾಗಿ ಎಲೆಗಳ ಮೇಲೆ ಚುಕ್ಕೆ ಚುಕ್ಕೆಗಳಾಗಿ ಕಾಣ್ತಾರೆ. ಇನಿಷಿಯಲ್ ಸ್ಟೇಜ್ ಆರಂಭಿಕ ಹಂತದಲ್ಲಿ ಚುಕ್ಕೆಗಳಾಗಿ ಕಾಣಿಸ್ತವೆ, ಮತ್ತೆ ನಂತರ ಬಂದ ಮೇಲೆ ಮಚ್ಚೆಗಳ ತರ ಮಾರ್ಪಟ್ಟು ಅದರಲ್ಲೂ ನಿಮ್ಗೆ ಕಾಯಿಗಳ ಮೇಲೆ ನೀವು ನೋಡಿರ್ಬೋದು. ಸಾಮಾನ್ಯವಾಗಿ ರೈತರು ಅಥವಾ ನೀಲಂ ಕಾಯಿ ಹಾರ್ವೆಸ್ಟ್ ಮಾಡಿ, ಹಾರ್ವೆಸ್ಟ್ ಮಾಡಿದಾಗ ಚೆನ್ನಾಗೇ ಇರ್ತದೆ, ಹಣ್ಣಿಗಾಗ್ದಾಗ ಎಲ್ಲ ಕಪ್ಪು ಮಚ್ಚೆಗಳೆಲ್ಲ ಮಚ್ಚೆ ಇರ್ತವೆ. ಸೊ ಈ ಕಪ್ಪು ಮಚ್ಚೆಗಳು ಈ ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ಸ್ ನೋಡಿದಾಗ ಕಪ್ಪು ಮಚ್ಚೆ ಇದ್ರೆ ಯಾರು ತಗೊಳ್ಳ, ಬಟ್ ತಿರುಳಿಗೂ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿರುತ್ತೆ. ಹೌದೌದು, ಈ ಎಲೆಗಳ ಮೇಲೆ ಬಂದಾಗ ತೀವ್ರತೆ ಜಾಸ್ತಿ ಆದಾಗ ಎಲೆ ಎಲ್ಲ ಉದುರಾಗ್ತಕ್ಕಂಥದ್ದು, ಮತ್ತೆ ಕಾಯಿಗಳ ಮೇಲೆ ಬಂದಾಗ ಆ ರೀತಿ ಕಪ್ಪು ಮಚ್ಚೆಗಳಾಗಿ ಇದು ಸ್ವಲ್ಪ ರೈತರಿಗೆ ಲಾಸ್ ಆಗ್ತಕ್ಕಂಥ, ತುಂಬಾ ಲಾಸ್ ಆಗುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಇರಲ್ಲ. ಇದರಿಂದ ಈ ಚಿಬ್ಬು ರೋಗನ್ನ ಸಾಮಾನ್ಯವಾಗಿ ಈ ಕಾಯಿ ಕೊಯ್ಲು 15 ದಿನಗಳ ಮುಂಚಿತವಾಗಿ, ಇನ್ನೇನು ಒಂದು 15 ದಿನ ಕೊಯ್ಲು ಮಾಡ್ತೀವಿ ಅನ್ನೋ ಹಂತದಲ್ಲಿ 15 ದಿನ ಮುಂಚಿತವಾಗಿ ಈ ಥಯೋಫಿನೆಟ್ ಮೀಥೈಲ್ ಅಂತ ಬರ್ತದೆ, ಅದನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಕಾರ್ಬಂಡಿಜಿಮ್ ಇದನ್ನು ಅಷ್ಟೇ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಿಕೊಂಡು ಈ ಚಿಬ್ಬು ರೋಗನ ನಿಯಂತ್ರಣ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಡೋದ್ರಿಂದ ನಮ್ಮ ರೈತ ಬಾಂಧವರು ಒಳ್ಳೆ ಒಂದು ಬೆಳೆಯನ್ನ ಪಡೆಯೋದಕ್ಕೆ ಆಗುತ್ತೆ. ಮತ್ತೆ ಇನ್ನೊಂದು ರೈತರು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ರೈತರು ಈ ಪೀಚ್ ಆಗೋ ಟೈಮಲ್ಲಿ ಈ ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, NAA ಅಂತ ಹೇಳ್ಬಿಟ್ಟು, ಇದನ್ನು ಪ್ರತಿ ಲೀಟರ್ ನೀರಿಗೆ 0.2 ml ಅಂದ್ರೆ ಈ NAA 1 ml 5 ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಪೀಚ್ ಉದುರೋದನ್ನ ರೈತರು ತಡೆಗಟ್ಟಬಹುದು. ಸಿಂಪರಣೆ ಮಾಡಬೇಕು, ಈ ಪೀಚ್ ಆಗ್ತಾವಲ್ಲ ಗೋಲಿ ಆಕಾರದಷ್ಟು ಇದ್ದಾಗ ಕಾಯಿಗಳು ತುಂಬಾ ಯಥೇಚ್ಛವಾಗಿ ಉದುರ್ತಾವೆ ಮಾವಲ್ಲಿ, ಸೊ ಅದರನ್ನ ರೈತರು ತಡೆಗಟ್ಟಬಹುದು. ಇದೊಂದು ಬಹಳ ಮುಖ್ಯವಾದಂತ ಇನ್ನೊಂದು ಮುಖ್ಯವಾಗಿ ರೈತರು ಗಮನಿಸಬೇಕಾಗಿದ್ದು, ಕೆಲವರು ಅನೇಕ ರೈತರು ಹೇಳ್ತಿರ್ತಾರೆ 1 ವರ್ಷ ಬೆಳೆ ಅಧಿಕವಾಗಿ ಬರ್ತದೆ, ಇನ್ ಮತ್ತೊಂದು ವರ್ಷ ಬರೋದೇ ಕಡಿಮೆ ಆಗುತ್ತೆ ಅಂತ. ಇದಕ್ಕೆ ರೈತರು ಬೇಕಾದ್ರೆ ಕೆಲವರು ಈ ಫ್ಯಾಕ್ಲೋ ಬ್ಯೂಟ್ರೋಜಾಲ್ ಅಂತ ಬರ್ತದೆ, ಇದನ್ನ 5 ml 10 ಲೀಟರ್ ನೀರಿಗೆ ಹಾಕಿ ಸರಿಸುಮಾರು 1 ಮೀಟರ್ ಬುಡದಿಂದ ಆಚೆ ಒಂದು 20 ಲೀಟರ್ ಅಷ್ಟು ಸೊಲ್ಯೂಷನ್ ಹಾಕೋದ್ರಿಂದ, ಇದನ್ನ ಯಾವ ರೀತಿ ಹಾಕ್ಬೇಕಂದ್ರೆ 1-3 ತಿಂಗಳು ಮುಂಚಿತವಾಗಿ, ಈ ಹೂ ಇವಾಗ ನವೆಂಬರ್ ತಿಂಗಳಲ್ಲಿ ಬರತಾದಂದ್ರೆ ನೀವು ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬೇಕಾಗುತ್ತೆ, ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ, ಅಂದ್ರೆ 100 ದಿನ ಮುಂಚಿತವಾಗಿ ಹೂ ಬೀರತಕ್ಕಂಥ ಸಮಯದಲ್ಲಿ ಹಾಕೋದ್ರಿಂದ ಪ್ರತಿ ವರ್ಷ ಇಳುವರಿಯನ್ನ ಪಡಿಬಹುದು ರೈತರು ಪಡ್ಕೋಬಹುದು. ರೈತರಂದ್ರೆ ಗಮನಿಸಿ ಯಾವ ವರ್ಷದಲ್ಲಿ ಇಳುವರಿ ಬರುತ್ತೆ, ಯಾವ ವರ್ಷದಲ್ಲಿ ಇಳುವರಿ ಬರಲ್ಲ ಅಂತ ನೋಡ್ಕೊಂಡು ಉಪಚಾರ ಕೊಡ್ಬೇಕು, ಉಪಚಾರ ಮಾಡ್ಕೊಂಡು ಯಾವ ವರ್ಷದಲ್ಲಿ ಬರಲ್ಲ ಅಂತ ಅವ್ರಿಗೆ ಖಚಿತ ಇರುತ್ತಲ್ಲ, ಅಂತ ಸಂದರ್ಭದಲ್ಲಿ ಅವರು ಈ ರೀತಿ ಉಪಚಾರ ಕೊಡಬಹುದಂತದೆ. ರೈತ ಬಾಂಧವರೇ, ತಮಗೆ ಈ ಮಾವಿನ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಗಳು ಮತ್ತು ರೋಗಗಳು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಕೇಶವರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845303987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845303987. ತುಂಬ ಸಂತೋಷ ಡಾಕ್ಟರ್ ಕೇಶವರೆಡ್ಡಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವಿನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನರಸಿಂಹದಾಸ್ ಅವರಿಂದ ಜನಪದ ಗೀತೆ. ಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೇನೆ. ಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೇನೆ. ಸಂತೆಗೋಗಿ ಬರ್ತೇನೆ, ನಾನು ಮೊಸರು ಮಾರಿ ಬರ್ತೇನೆ. ಸಂತೆಗೋಗಿ ಬರ್ತೇನೆ, ನಾನು ಮೊಸರು ಮಾರಿ ಬರ್ತೇನೆ. ಮೊಸರು ಮಾರಿ ಬರ್ತೇನೆ, ನಿನ್ಗೆ ಅಸರಿ ನಂಗೆ ತರ್ತೇನೆ. ಮೊಸರು ಮಾರಿ ಬರ್ತೇನೆ, ನಿನ್ಗೆ ಅಸರಿ ನಂಗೆ ತರ್ತೇನೆ. ಬರ್ತೇನೆ. ಸಂತೆಗೋಗಿ ಬರ್ತೀನಿ ನಾನು, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ ನಿನ್ಗೆ ಗೆಜ್ಜೆ ಡಬು ತರ್ತೀನಿ, ಹಾಲು ಮಾರಿ ಬರ್ತೀನಿ ನಿನ್ಗೆ ಗೆಜ್ಜೆ ಡಬು ತರ್ತೀನಿ. ಅಳ್ಬೇಡ ನನ್ ಕಂದ, ಅಳ್ಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳ್ಬೇಡ ನನ್ ಕಂದ, ನಾನು ಪೇಟೆಗೋಗಿ ಬರ್ತೀನಿ, ಅಳ್ಬೇಡ ನನ್ ಕಂದ, ನಾನು ಸಂತೆಗೋಗಿ ಬರ್ತೀನಿ. ಹೋಗಿ ಬರ್ತೀನಿ ನಾನು